ಮಾರೇನಹಳ್ಳಿಯ ರೈತ ಮಹಿಳೆ ಬಿ ಪುಷ್ಪಾ ಅವರು ನಮ್ಮೊಂದಿಗೆ ಇದ್ದಾರೆ. ಮೂಲತಃ ಕೃಷಿಕರು, ಮೊದಲಿಂದಲೂ ಕೂಡ ಕೃಷಿಯನ್ನ ಮಾಡ್ಕೊಂಡು ಬರ್ತಾ ಇರತಕ್ಕಂಥವ್ರು, ಈಗಲೂ ಕೂಡ ಕೃಷಿಯನ್ನ ಮಾಡ್ತಾರೆ. ವಯಸ್ಸಾದ್ರೂ ಕೂಡ ತಮ್ಮ ಕೈನಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಬದಲಾದಂತಹ ಈ ಒಂದು ಪರಿಸರದಲ್ಲಿ ಸಾಕಷ್ಟು ಸಮಸ್ಯೆಗಳು ನಮ್ಮನ್ನ ಆವರಿಸ್ತವೆ. ಬಹಳ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ ಸಾಕಷ್ಟು ಆವರಿಸುತ್ತೆ. ಆರೋಗ್ಯಕ್ಕೆ ನಮ್ಮ ಅಡಿಗೆ ಮನೆಯಲ್ಲಿಯೇ ಉತ್ತರ ಇರುತ್ತೆ. ನಾವು ಏನನ್ನ ಬಳಸಬೇಕು, ಏನನ್ನ ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇರತಕ್ಕಂತಹ ಕೆಲವು ರೋಗಗಳಿಗೆ ನಮ್ಮ ಜೀವನ ಶೈಲಿಯೇ ಬಹಳ ಮುಖ್ಯವಾದಂತಹ ಕಾರಣ ಅಂತ ಹೇಳಿ ವೈದ್ಯರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ನಾವು ನಮಗೆ ಅಗತ್ಯ ಇರತಕ್ಕಂತಹ ತರಕಾರಿ ಆಗ್ಬಹುದು, ದವಸ ಧಾನ್ಯ ಆಗ್ಬಹುದು, ಇನ್ನಿತರ ವಸ್ತುಗಳಾಗ್ಬಹುದು, ಅದನ್ನ ನಾವೇ ಬೆಳೆದುಕೊಂಡು ಒಂದಷ್ಟು ಅದಕ್ಕೆ ಮೌಲ್ಯವರ್ಧನೆಯನ್ನ ಮಾಡಿ ಸಂಸ್ಕರಣೆಯನ್ನ ಮಾಡಿ ಬಳಕೆ ಮಾಡೋದ್ರಿಂದ ಯಾವ ಕಾಯಿಲೆ ಮತ್ತೆ ರೋಗಗಳು ಕೂಡ ನಮ್ಮ ಸಮೀಪ ಸುಳಿಯೋದಿಲ್ಲ ಅನ್ನುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಈಗಲೂ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ. ನಮ್ಮ ಆರೋಗ್ಯ ಹಾಳಾಗಿದ್ರೂ ಕೂಡ ಅದನ್ನ ನಾವು ಮತ್ತೆ ಪುನರ್ಸ್ಥಾಪನೆಯನ್ನ ಮಾಡಬಹುದು, ಆರೋಗ್ಯ ಸುಧಾರಣೆಯನ್ನ ಮಾಡಿಕೊಳ್ಳಬಹುದು. ಆ ಒಂದು ಸುಧಾರಣೆ ಮಾಡ್ಕೊಳ್ತಕ್ಕಂತ ಕೆಲಸಕ್ಕೆ ನಾವು ನಮ್ಮ ಅಡಿಗೆ ಮನೆಯನ್ನ ಬದಲಾವಣೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಹೀಗೆ ಅಡಿಗೆ ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾರ್ಪಾಡುಗಳನ್ನ ಮಾಡಿಕೊಂಡು ಆರೋಗ್ಯ ಸುಧಾರಣೆಯನ್ನು ಕೂಡ ಪುಷ್ಪಾ ಅವರು ಮಾಡಿಕೊಂಡಂತವರು. ಅವರ ಕೃಷಿ ಬದುಕಿನ ಅನುಭವಗಳ ಜೊತೆಗೆ ಜೀವನ ಶೈಲಿಯನ್ನು ಕೂಡ ಹೇಗೆ ಬದಲಾವಣೆಯನ್ನ ಮಾಡಿಕೊಂಡ್ರು, ಈ ಮೂಲಕ ಏನೆಲ್ಲ ಅನುಕೂಲಗಳನ್ನ ಕಂಡುಕೊಂಡ್ರು ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ಪುಷ್ಪಾ ಅವರು ನಮ್ಮೊಂದಿಗೆ ಇದ್ದಾರೆ. ಪುಷ್ಪಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಷ್ಟು ವರ್ಷ ವಯಸ್ಸು ತಮ್ಗೆ? ನನಗೆಲ್ಲ 60 ಸರ್. 60 ವರ್ಷ ಆಯ್ತು. ಹಾ ಹಾ, ಕೃಷಿ ಕುಟುಂಬ. ಕೃಷಿ ಕುಟುಂಬ ಸರ್. ಏನ್ ಓದಿದ್ರಿ ನೀವು? ನಾವು SSLC ಓದಿದೀವಿ ಸರ್. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಮುಂದಕ್ಕೆ ಅವಾಗ ಅಷ್ಟೇನೆ ಸರ್, ಓದ್ಲಿಲ್ಲ. ನಾನೇ ದೊಡ್ಡ ಮಗಳು, ಇಬ್ರು ಹೆಣ್ಮಕ್ಳು. ನಮ್ಮಅಪ್ಪನೂ ಮಾಸ್ಟ್ರೇ ಆಗಿದ್ರು, ಒಬ್ನೇ ತಮ್ಮ, ಅವ್ರು KMFL ಕೆಲಸದಲ್ಲಿದ್ದಾರೆ. ನಮ್ಮ ತಂಗಿ ನಮ್ಮ ಊರ್ ಪಕ್ಕ ಮಾಕೊಳ್ಳಿ ಅಂತ ಇದೆ, ಅಲ್ಲಿ ಕೊಟ್ಟಿದ್ದಾರೆ. ನನ್ನ ಅಲ್ಲಿ ಮರನಳ್ಳಿ ಕೊಟ್ರು. ನಮ್ಮ ಯಜಮಾನರನ್ನು ಮದುವೆದಾಗ ಅವರು ಕೆಲಸದಲ್ಲಿ ಇರಲಿಲ್ಲ, ಆಮೇಲೆ ಕೆಲಸ ಸಿಕ್ತು ಅವ್ರಿಗೆ ಸರ್. ಅವಾಗ ನಾವೆಲ್ಲ ಆಲೂಗೆಡ್ಡೆ ಜೋಳ ಎಲ್ಲನೂ ಹಾಕೊಂಡು ಮೂರು ಮಕ್ಕಳೆಲ್ಲ ಓದಿಸ್ಕೊಂಡು ಎತ್ತು ಎಲ್ಲ ಹಿಡ್ಕೊಂಡು ಹೋಗಿ ಹೊಲ್ತಕ್ಕೆಲ್ಲ ಎಲ್ಲ ಕೆಲಸಲ್ಲೂ ಮಾಡ್ಕೊಬಂದ್ ನಂಗೆ ಏನು ಮಾಡಕ್ಕೆ ಬರ್ತಾರಲ್ಲ, ಎಲ್ಲನೂ ಕಲ್ತ್ಕೊಂಡೆ ಸರ್ ಇಲ್ಲಿ ಬಂದ್ಮೇಲೆ. ನಮ್ಮ ಯಜಮಾನರಿಂದ ಎಲ್ಲ ಕಲ್ತ್ಕೊಂಡದ ಸರ್ ಕೆಲಸ ಎಲ್ಲನ್ನು. ಆಮೇಲೆ ಮಕ್ಕಳೆಲ್ಲ ಓದಿದ್ರು, ಮದುವೆ ಆಯ್ತು, ಅವರೆಲ್ಲ ಓದ್ರು. ಆಮೇಲೆ ನಮ್ಮ ಮಾಸ್ಟರ್ಗೆ ರಿಟೈರ್ಡ್ ಆಯ್ತು, ಆಮೇಲೆ ತೋಟ ಮಾಡೋಣ, ಒಳ್ಳೆ ನೀರ್ ಬಂದೈತಲ್ಲ ಅಂತ ಅಂದ್ರು. ಅಡಿಕೆ ತೆಂಗು ಬಾಳೆ ಎಲ್ಲ ಆಗಿರು, ಅಲ್ಲಿಗೆಲ್ಲ ಊಟ ಎಲ್ಲ ಹೊತ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ವಿ ಸರ್. ಆಮೇಲೆ ಈಗೀಗ ತೋಟನೇ ಚೆನ್ನಾಗಿ ಮಾಡ್ಕೊಬಿಟ್ಟ ನಾವು. ನಿನ್ಗೊಂದ್ ತೋಟ, ನನ್ಗೊಂದ್ ತೋಟ ಅಂದ್ರು ಅವರು. ಅದನ್ನ ನಾನೆಲ್ಲ ಇದೀ ತೋಟನೇ ನಂದು, ನಂದು ಇಂಪ್ರೂ ಎಲ್ಲ ಅಂದರು. ಇದು ಅಪ್ಪನ ತೋಟ, ಇದು ಅಮ್ಮನ ತೋಟ, ಅಮ್ಮನ ತೋಟನೇ ತುಂಬಾ ಚೆನ್ನಾಗಿತ್ತೆ ಅಂದರು. ನನಗೆ ನನ್ನ ತೋಟ ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ನೆಂಟ್ರ ಮನೆಗೆ ಹೋದ್ರು, ಹೆಣ್ಮಕ್ಳ ಮನೆಗೆ ಹೋದ್ರು, ನನ್ನ ಮಗನ ಮನೆಗೆ ಹೋದ್ರು ಬಂದು ನನ್ನ ತೋಟನೇ ನೋಡ್ಬೇಕು. ನಾವು ಎಲ್ಲೂ ಒಂದ್ ರಾತ್ರಿ ಉಳ್ಕೊಳ್ಳಲ್ಲ, ನನ್ನ ಮನೆಗೆ ನಾನು ಬರ್ಬೇಕು ಸರ್. ತೋಟ ಮಾಡಿ ಎಷ್ಟು ವರ್ಷ ಆಯ್ತು? ತೋಟ ಮಾಡಲೆಯ 7 ಆಯ್ತು, ಒಂದ್ ತೋಟ ಮಾಡಿ. ಇನ್ನೊಂದ್ ತೋಟ ಮಾಡಿ 5 ಆಯ್ತು. ಅವಾಗಿಂದ ನಾನು ತೋಟಕ್ಕೆ ಹೋಗೋದು ಬಂದು ಆಮೇಲೆ ತಿಂಡಿ ಮಾಡೋದು ನಂದು. ತೋಟ ಮಾಡೋದಕ್ಕಿಂತ ಮೊದಲು ಏನೇನ್ ಬೆಳೆಸಿದ್ರಿ? ತೋಟ ಮಾಡೋದ್ರೆ ಆಲೂಗೆಡ್ಡೆ ಬೆಳೆಯುವ, ತುಂಬಾ ಚೆನ್ನಾಗಿ ಆಲೂಗೆಡ್ಡೆ ಬೆಳೆಯುವು, ರಾಗಿ ಬೆಳೆಯುವ ಚೆನ್ನಾಗಿ, ಮುಸ್ಕಿನ ಜೋಳ ಬೆಳೆಯುವು, ಇನ್ನ ಕಾಳುಗಳೆಲ್ಲ ಬೆಳೆಯುವು. ಅವ್ರೆ, ತೊಗರಿ, ಉಚ್ಚಳ್ಳು, ಹುರುಳಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲಾನು ಬೆಳೆದಿದೀವಿ ಸರ್. ನಿಮ್ಮ ಮನೆಯವರು ಶಿಕ್ಷಕರಾಗಿದ್ದವರು, ಸರ್ಕಾರಿ ಕೆಲಸದಲ್ಲಿದ್ರು, ಆದ್ರೂ ಇವೆಲ್ಲ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು? ಅನಿಸ್ತಾ ಇತ್ತು ಸರ್, ಮಾಡಿವ ಸರ್. ನಮಗೆ ಬರ್ದೇ ಇದ್ರು ಆಳುಗಳನ್ನಾರ ಕರ್ಕೊಂಡ್ಬಂದು ಅವ್ರಿಗೆ ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಹೊತ್ಕೊಂಡು ಹೋಗಿ ದೂರ ಸರ್ ನಮ್ಮ ಹೊಲ್ಗಳೆಲ್ಲ ಹೊತ್ಕೊಂಡು ಹೋಗಿ ಕೊಟ್ಟು ಕೆಲಸ ಮಾಡ್ಕೊಂಡು ಮನೆ ಬರೀವ ಸರ್. ಏನ್ ಬೇಸರ ಆಗ್ತಿರ್ಲಿಲ್ಲ? ಇಲ್ಲ ಇಲ್ಲ, ಬೇಸರನೇ ಆಗ್ತಿರ್ಲಿಲ್ಲ ನನಗೆ. ಈಗ ಟೌನ್ಗೆ ಹೋಗ್ಬೇಕು ಅನ್ನಿಸ್ಲೇ ಇಲ್ಲ ನಮ್ಗೆ ಸರ್. ನಮ್ಮ ಮಕ್ಕಳುಗಳು ಅಷ್ಟೇ ಸರ್, ಅವು ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಓದು ಸರ್. ನನ್ನ ಮಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಸರ್. ಮನೆಗೆ ಬಂದ್ರೆ ನನಗೆ ಹೆಲ್ಪ್ನೂ ಮಾಡಿಕೊಡ್ತಾನೆ, ಹೊರಗಡೆನೂ ಮಾಡ್ತಾನೆ, ತುಂಬಾ ಚೆನ್ನಾಗಿ ಮಾಡ್ತಾನೆ ಸರ್. ಚೆನ್ನಾಗಿ ಮಕ್ಕಳಿಗೂ ಕೂಡ ಕೆಲಸ ಕಲ್ಸಿದ್ರು? ಮಕ್ಕಳು ತುಂಬಾ, ನನ್ನ ಮಗಳು ಒಳ್ಳಿಲ್ಲೇ, ಅವಳೆ ನನ್ನ ಮಗಳು, ಒಬ್ಳು ಹಿರಿ ಮಗಳು, ಅವಳು ಎಮ್ಮೆ ಆಗಿದೆ. ಅವಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ನಮ್ಮ ಆಹಾರ ರೀತಿನೇ ಅವರು ಬದಲಾಯಿಸ್ಕೊಂಡ್ರು ಸರ್. ಅರಿಶಿನ ತಗೊಂಡೋಗಿ ಬೆಳಕೊಂಡು ಅವಳು ಪುಡಿ ಮಾಡ್ಕೊಂಡು ಅವಳೇ ಉಪಯೋಗಿಸ್ಕೊತಾವಳೆ ಸರ್. ತೋಟದಲ್ಲಿ ಯಾರು ಕೆಲಸ ಮಾಡೋರು? ತೋಟದಲ್ಲಿ ನಾನೇ ಮಾಡ್ತೀನಿ ಸರ್. ಯಾರು ಬರಲ್ಲ ಅಲ್ಲಿ ತೋಟಕ್ಕೆ, ನಾವ್ ಯಾರು ಆಳ್ನೆ ಕೊಡಲ್ಲ ಸರ್. ನಮ್ಮ ಯಜಮಾನರು ನಾವೇ ಇಬ್ರೇ ಸರ್. ನನ್ನ ಮಗ ಬಂದಾಗ ನನ್ನ ಮಗ ಮಾಡ್ತಾರೆ. ಕರೆಯೋದಿಲ್ಲ, ಏನಂಗೆ ಇಷ್ಟ ಆಗಲ್ಲ ಸರ್. ಬೇಕಾದ ಬೆಳೆ ಎಲ್ಲ ಮಾಡ್ಕೊಂಡಿರ್ತೀವಿ ನಾವು. ಆ ಬೇಕಾದಲ್ಲಿ ಕಿತ್ತಾಕಿ ಬಿಡ್ತಾರೆ ನಂಗೆ. ಒಟ್ಟು ರೀತಿ ಯಾವ್ದೇ ಗಿಡನೂ ನನ್ ಹಾಕಿರೋದನ್ನ ಕೀಳ್ಕೊಡ್ದು, ನನ್ಗೆ ಒಂದ್ ಹಣ್ಣು ಕೀಳ್ಕೊಡ್ದು, ನನ್ಗೆ ಇಷ್ಟ ಬಂದಾಗ್ಲೇ ಕೀಳ್ಬೇಕದನ್ನ ಸರ್. ಈಗ ಬಾಳೆ ತೋಟಕ್ಕೆ ಅಡಿಕೆ ಗಿಡದ ಪಕ್ಕ ಎಲ್ಲ ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೀನಿ. ಇವ್ರು ಒಳ ಹೊಡೆದಾಗೆಲ್ಲ ಹೋಗ್ಸಾರ ಸರ್, ತುಂಬಾ ಹಾಕಿದ್ದೆ ನಾನು ಚೆನ್ನಾಗಿ. ತೊಗರಿ ಗಿಡ, ಮೆಣಸಿನ ಗಿಡ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದೆ. ಅಲ್ಸಂದಿ ಕಾಳು ತುಂಬಾ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಒಪ್ಕೊಂಡಿತ್ತು ಸರ್. ಈ ತೋಟದಲ್ಲಿ ಇದ್ದಾಗ ಈಗ 2 ವರ್ಷದಲ್ಲಿ ಚಪ್ಪರದವರೆಕಾಯಿ ಹಾಕಿದ್ರು, ತುಂಬಾ ಚಪ್ಪರದವರೆಕಾಯಿ ಬಿಟ್ಟಿತ್ತು ಸರ್, ತಿಂದು ಎಲ್ಲ ಹೆಚ್ಚಾಗೋಷ್ಟು, ಎಲ್ಲರಿಗೆ ಕೊಟ್ಟು ಹೆಚ್ಚಾಗೋಷ್ಟು ಬಿಟ್ಟಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಸಾಕಷ್ಟು ನಿಮ್ಗೆ ಬೇಕಾದದನ್ನು ಕೂಡ ಹಾಕಿರ್ತೀರಿ. ಪಪ್ಪಾಯಿ ಬೇಜನ್ ಪಪ್ಪಾಯಿ ತಿಂದಿದ್ವಿ ಸರ್, ಹೀರೆಕಾಯಿ ಬೆಳೆದಿದ್ದೀನಿ, ಪಡ್ಲಕಾಯಿ ಬೆಳೆದಿದ್ದೀನಿ, ಅದರಲ್ಲಿ ಟೊಮೊಟೊ ಬೇಜನ್ ಟೊಮೊಟೊ ಬೆಳೆದಿದ್ದೆ ಸರ್. ನನಗೆ ಅದೇ ಕೆಲಸ, ಬೀಜ ಹಾಕೋದು, ಬೀಜ ನೆಡೋದು ಎಲ್ಲ ಬರೇ ಇದೇ ನನ್ನ ಕೆಲಸ ಯಾವಾಗ್ಲೂ. ತೋಟಕ್ಕೋರ ರಂಗ ಹೋಗೋದಿಲ್ಲ ಸರ್, ಪ್ರತಿ ಒಂದು ಬೀಜನೂ ನಾನು ತಗೊಂಡೋಗಿ ಅಲ್ಲಿ ಹಾಕಿ ಮೆಣಸಿನ ಕೊಳ್ಳೋದಿಲ್ಲ ಸರ್, ಮೆಣಸಿನ್ಕಾಯಿ ಎನಿ ಟೈಮ್ ನಮಗೆ ಸಿಗ್ತಾ ಇರ್ತೈತಿ. ತೋಟ ಉಳುಮೆಗಿಳಿಮೆ ಮಾಡಿಸ್ತಾರ ಇಲ್ಲ ಸರ್, ಟ್ಯಾಕ್ಟ್ರಿನ ಇಳಿಸಿಲ್ಲ ಸರ್ ತೋಟಕ್ಕೆ. ಯಾಕೆ? ಬೇರೆ ಎಲ್ಲ ಹೊರದೋಗುತ್ತಲ್ಲ ಸರ್, ಏನ್ ಉಳಿಸ್ಬೇಕು, ನಾವೇ ಕೈಲೆಲ್ಲ ಕಿತ್ಕೊಳ್ಳೋದು ಇದ್ರೆ, ಜಾಸ್ತಿ ಹಳೆ ಇದ್ರೆ ನಮ್ಮ ಮನೆಯವರು ಕಟಿಂಗ್ ಮಾಡಿ ಬಿಟ್ಬಿಡ್ತಾರೆ, ಅದನ್ನ ಅದೆಲ್ಲ ಒಣಗೋಗುತ್ತಲ್ಲೇ, ನಾವು ಹೋಗ್ಬಿಡ್ತೀವಿ ತಿಂಡಿ ಅಡಿಗೆ ಎಲ್ಲ ಮಾಡ್ಕೊಂಡು. ತೋಟಕ್ಕೊಂದು ರೇಡಿನ ತಗೊಂಡೆ ಹೋಗ್ಬಿಡ್ತೀನಿ ನಾನು, ಒಂದ್ ರೇಡಿನ ತಗೊಂಡೋಗಿ ಅಲ್ಲೇ ಇಟ್ಕೊಂಡು ನಾವು ಅಲ್ಲೇ ಕೆಲಸ ಮಾಡ್ಕೊಂಡು ನಾವು ಮನೆ ಬರ್ತೀವಿ ಸರ್. ಏನೇನ್ ತರಕಾರಿ ಬೆಳ್ಕೊಳ್ತೀರಾ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ? ಮನೆಗೆ ಆಗುವಷ್ಟು ಬೆಳ್ಕೊತೀವಿ ಸರ್, ಟೊಮೊಟೊ ಮತ್ತೆ ಮೂಲಂಗಿನ ಬೇಜಾನ್ ಬೆಳೆದಿದ್ದೀನಿ, ಅರಿಶಿನ ಪ್ರತಿಯೊಂದಕ್ಕೂ, ಎಲ್ಲ ಅರಿಶಿ ಶುಂಠಿ ಎಲ್ಲ ನಮ್ ತೋಟದ್ದೇ, ನನಗೆ ಬೇಕಾಗಿರೋದು ಎಲ್ಲೂ ತರಂಗಿಲ್ಲ, ಎಲ್ಲ ತರದ ಹೂವಿನ ಗಿಡನೂ ಎಲ್ಲ ಪ್ರತಿಯೊಂದು ನನ್ನ ತೋಟದಲ್ಲಿ ಬೆಳ್ಕೊತೀನಿ ಸರ್. ಈ ತೋಟದ ನೆರಳಲ್ಲಿ ಬರ್ತಾ ಅದೆಲ್ಲ? ಓ ಬರುತ್ತೆ ಸರ್, ಬಾಕಿ ಅಗ್ಲ ಜಾಗ ಇರುತ್ತಲ್ಲ ಅದ್ರಲ್ಲಿ ಮಾತ್ರ ಬೆಳಗ್ಗೆ. ಕಾಫಿನೇ ನಾನೇ ಕಿತ್ಕೊಬಂದು ಎಲ್ಲ ಬಿಡಿಸಿ ತೊಳ್ಕೊಂಡು ಇಟ್ಕೊಂಡು ನಾನೇ ಹುರಿದು ನಾನೇ ಪುಡಿ ಮಾಡಿ ನಾವೇ ತಕ್ಕೊಂಡು ಕುಡಿಯೋದು ಸರ್. ನಾ ಕಾಫಿ ಪುಡಿ ತಂದೆ 4 ವರ್ಷ ಆಗಿತ್ತೆ ಸರ್ ನಮ್ಮನೆಗೆ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಯಾಕೆ ಆರೋಗ್ಯ ಸುಧಾರಿಸ್ಲಿಲ್ಲ ನಿಮ್ದು? ಅವಾಗ ಗರ್ಭ ಪರಿಷದ ಆಪರೇಷನ್ ಆಯ್ತು ಸರ್, ತುಂಬಾ ವೀಕ್ ಆಗಿ ಹೋಗ್ಬಿಟ್ಟೆ ಸರ್, ಆಗ್ಲಿಲ್ಲ ನನ್ಗೆ, ತುಂಬಾ ನಿಶಕ್ತಿ ತರ ಆಗಿ ಹೋಗ್ಬಿಟ್ಟೆ. ಆಮೇಲೆ ಆಗ ಇವರು ಪುಷ್ಪ ಇದೇ ರೀತಿ ಮಾತಾಡ್ತೇವ್ರಿ, ನಿಂಗ್ ತುಂಬಾ ಇದಾಗಿ ಹೋಗ್ಬಿಡ್ತೀಯ, ಎಲ್ಲ ನಿಲ್ಲಿಸ್ಬಿಡು ನೀನೀಗ ಅಂತ ವಿಜಯಣ್ಣರು ನನ್ನನ್ನ ಕೋಲಾರ ಕರ್ಕೊಂಡು ಹೋದ್ರು. ಬನ್ನಿ ನೀವು ಒಂದ್ ಸ್ವಲ್ಪ ಮಂಡಿಂದ ಒಂದ್ ಸ್ವಲ್ಪ ಇವ್ರತಾವ ಸಜೆಷನ್ ತಗೊಳ್ಳೋಣ ಅಂತವ. ಆ ತಗೊಂಡಾಗ ಏನಾಯ್ತು, ಅಣ್ಣರು ಹೇಳಿದ್ರು ನೀವು ಬಿ ಪಿ ಆಯ್ತಾ ಅಣ್ಣ, ಕೊರಾನದಲ್ಲಿ ನನ್ ಮಾತ್ರ ನಂಗೆಲ್ಲ ಬಿ ಪಿ ಪರೀಕ್ಷೆನೂ ಮಾಡಿಸಲ್ಲ ಅಣ್ಣ, ಸುಮ್ಮನೆ ಇದೆ, ಮಾಮೂಲಿ ಮೆಂತೆ ನೀರು ಕುಡೀರಿ, ಒಂದಿವ್ಸ ಜೀರಿಗೆ ನೀರು ಕುಡೀರಿ, ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಿ. ನಾನು ತುಂಬಾ ದಪ್ಪಕ್ಕಿದ್ದೆ ಸರ್, ಆಹಾರದ ಬದಲಾವಣೆ ಆದ್ಮೇಲೆ ನಾನು ಮೀಡಿಯಂ ಇದಕ್ಕೆ ಬಂದ್ಬಿಟ್ಟೆ, ತುಂಬಾ ದಪ್ಪಾಗಿದ್ದಳು. ಎಲ್ಲ ಅಂದ್ರು ಓಳು ತುಂಬಾ ದಪ್ಪ, ಇವಳು ಇವಳಿ ಬಿ ಪಿ ಜಾಸ್ತಿ ಬರುತ್ತೆ. ಅಮ್ಮ ಸಣ್ಣದಾಗೆಲ್ಲ ಅಂದ್ರು ಓಳು ಶುಗರ್ ಬಂದೈತೆ ಅದಕ್ಕೆ ಸಣ್ಣಗೆ ಇವಳು ಇವಳು ಅಂತ ಎಲ್ಲ ಅಂದ್ರು. ಏ ಅಂದ್ರ ಅಂತ ಬಿಡು ಅಂತ ನಾನ್ ಪಡೆನ ಸುಮ್ಮನೆ ಇದ್ದೆ ಸರ್. ಈಗ ಆರಾಮಾಗಿ ನನ್ನ ತೋಟಕ್ಕೆ ಹೋಗ್ತೀನಿ, ನಾವು ಆಹಾರದಲ್ಲನ್ನ ಬದಲಾವಣೆ ಮಾಡ್ಕೊಂಡಿದ್ದೀನಿ ಸರ್. ಒಂದೇ ಒಪ್ಪ ತೋಟ ಸರ್, ಬೆಳಿಗ್ಗೆ ಒಂದ್ಸರಿ 11 ಗಂಟೆ ತಿಂಡಿ, ಮತ್ ಸಂಜೆ 4 ಗಂಟೆ 4:30 ಗಂಟೆ ಹಂಗ ಊಟ ಅಷ್ಟೇ. ಸಂಜೆ ಇಚ್ಚೂರು ಹಣ್ಣು ಪಣ್ಣು ಏನು ತಿಂಗ ಏನು ಅಕಸ್ಮಾತ್ ಹೊಟ್ಟೆ ಶೀತ ಗಟ್ಟಿ ಅವಲಕ್ಕಿ ಬರ್ತಾವಲ್ಲ ಸರ್, ಅದಕ್ಕೆ ಕ್ಯಾರೆಟ್ ಹಾಕೊಂಡು ಒಂಚೂರು ಕಾಯ್ತುರಿ ಹಾಕೊಂಡು ಬೆಲ್ಲ ಹಾಕೊಂಡು ತಿಂದು ಬಿಟ್ರೆ ತುಂಬಾ ಹೆಲ್ತಿ ಫುಡ್ ಸರ್ ಅದು. ಪ್ರತಿಯೊಂದಕ್ಕೂ ನಾವು ಅವಲಕ್ಕಿನೇ ಜಾಸ್ತಿ ಉಪಯೋಗಿಸೋದು ಸರ್. ಇಡ್ಲಿಗೂ ಮಾಡ್ತೀನಿ, ದೋಸೆಗೂ ಹಾಕ್ತೀನಿ, ಸಿಹಿ ಅವಲಕ್ಕಿನೂ ಮಾಡ್ತೀನಿ, ಆಮೇಲೆ ಎಲ್ಲ ಒಗ್ಗರಣೆ ಮಾಡಿ ಅದನ್ನು ಅವಲಕ್ಕಿ ಮಾಡ್ತೀನಿ, ಉಪ್ಪಿಟ್ಟು ಸಹ ಅವಲಕ್ಕಿ ಇದೆ ಸರ್ ನಾವು ಮಾಡೋದು. ಆಮೇಲೆ ಮೈದಾ ಉಪಯೋಗಿಸಲ್ಲ ಸರ್, ಎಲ್ಲ ಗೋಧಿ ಅಕ್ಕಿ ರಾಜಮುಡಿ ಪಾಲಿಸ್ಲೆಸ್ ಆಗಿರೋದನ್ನೇ ನಾವು ಉಪಯೋಗಿಸ್ತೀವಿ ಸರ್. ಎಲ್ಲ ನಿಮ್ಗೆ ಏನು ಮನೆಗೆ ಅಗತ್ಯ ಇದೆಯೋ ಅದೆಲ್ಲದನ್ನು ಬೆಳ್ಕೊಳ್ತೀರಿ, ಸಾಕಾಗುತ್ತೆ? ಏನು ತರೋದಿಲ್ವಾ ಹೊರಗಡೆಯಿಂದ? ತರ್ತೀವಿ ಸರ್, ಬೇಕಾದ ಬೇಕಾದ ತಂದ್ಕೋತೀವಿ ಸರ್, ಇನ್ನೇನು ಹೆಚ್ಚಾಗಿ ನಾವು ತರಲ್ಲ ಸರ್. ಹೆಚ್ಚಾಗಿ ಏನೋ ತರೋದಿಲ್ಲ, ಎಲ್ಲ ನೀವೇ ಬೆಳ್ಕೊಳ್ತೀರಿ? ಚಿಕ್ಕ ಗಿಡ ಇರ್ತಾವಲ್ಲ ಸರ್, ಅದ್ರಲ್ಲಿ ಹಾಕಿದ್ರೆ ಬರುತ್ತೆ ಚೆನ್ನಾಗಿ ನೀಟಾಗಿ. ಯಾವ್ದು ಹಾಕಿದ್ರು ಬರುತ್ತೆ? ಚಿಕ್ಕ ಗಿಡದಲ್ಲಿ ಬರುತ್ತೆ, ಚಿಕ್ಕ ಗಿಡದಲ್ಲಿ ಬರುತ್ತೆ. ಈಗ ಹೊರಗಡೆ ಸೋಲಾರ್ ಬೇಲಿ ಸುತ್ತ ಗಿಡ ಎಲ್ಲ ತೆಗ್ಸಿದಿವಲ್ಲ ಸರ್, ಅಲ್ಲೆಲ್ಲ ತಗ್ರಿ, ಅವ್ರೆ, ಅಲ್ಸಂದಿ, ಬೀನ್ಸು, ಚೊಟ್ಟು ಎಲ್ಲ ಏನ್ ಹಾಕಿದ್ರು ಬರುತ್ತೆ ಸರ್. ಇನ್ ಮಧ್ಯ ಬರಲ್ಲ, ಮಧ್ಯ ಮೆಣಸಿನ್ಕಾಯಿ ಬರುತ್ತೆ ಬಿಡಿ ಸರ್. ಇನ್ ಬೇಕಾದ ಅಂದ್ರೆ ಈ ಹೊಲದಲ್ಲಿ ತೋಟದಲ್ಲಿ ಬೇಕು, ಒಂದ್ ಸ್ವಲ್ಪ ಉದ್ದಾಗೋರ್ಗೆ ಈ ಹೊತ್ತು ತೋಟದಲ್ಲಿ ಬೆಳ್ಕೋಬಹುದು, ಆಮೇಲೆ ಏನೇ ಮಾಮೂಲಿ ಇನ್ನಿಲ್ಲ ಬಿಡಿ, ಉದ್ದಾದ್ಮೇಲೆ ಇನ್ನೆಲ್ಲಿ ಬರುತ್ತೆ, ಬರಲ್ಲ ಸರ್. ಕೋಲಾರಕ್ಕೆ ಹೋಗೋದಕ್ಕಿಂತ ಮೊದಲು ಏನೇನು ಆರೋಗ್ಯದ ಸಮಸ್ಯೆ ಇತ್ತು ನಿಮಗೆ? ಅಯ್ಯೋ ಸರ್, ತುಂಬಾ ಮಂಡಿ ನೋವಿತ್ತು ಸರ್, ಅಯ್ಯೋ ನಡಿಯಕಾಯ್ತಿರ್ಲ ನನ್ ಕೈಲಿ, ತುಂಬಾ ನೋವು ಅಂದ್ರೆ ಅಷ್ಟು ಅಲ್ಲ ಇಷ್ಟು ಅಲ್ಲ, ತುಂಬಾ ಮಾತ್ರ ನುಂಗಿವೆ ಸರ್ ನಾನು. ಆಮೇಲೆ ಮಂಡಿ ನೋವಿಗೆ ನನ್ನ ತಮ್ಮ ಬೆಂಗಳೂರಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿತ್ತು, ಇದು ಮಂಡಿ ಸವದ್ಬಿಟ್ಟೈತೆ ನಿಮ್ದು ಅಂತ ಹೇಳಿದ್ರು. ಇವರು ಅಯ್ಯೋ ಸವದೈತಾ, ಬಿಡು ಹೋಗ್ಲಿ, ಅದು ಆಪರೇಷನ್ ಮಾಡ್ಸೋದ್ ಬೇಡ, ನಿಂಗೆ ಬಿಡೋಣ ಅಂತ ಈಗ ಆಹಾರದಲ್ಲೇ ಬದಲಾವಣೆ ಮಾಡ್ಕೊಂಡೆ ಸರ್ ನಾನು. ಈ ಹುಣಸೆಹಣ್ಣಿನ ಜ್ಯೂಸು, ಈ ಕಾಯಿ ಜ್ಯೂಸು, ಈ ಅವಲಕ್ಕಿ, ಈ ತರಕಾರಿ ಎಲ್ಲ ಹಾಕಿ ರೊಟ್ಟಿ ಮಾಡ್ಕೊಂಡು ತಿನ್ನೋದು ಇದನ್ನೇ ಉಪಯೋಗಿಸ್ಕೊಂಡೆ ಸರ್ ನಾನು. ಇನ್ನ ನಾವು ತಂಗ್ಳ ಸಾರು ಏನು ಮುಟ್ಟಲ್ಲ ಸರ್, ಬಿಸಿದು ಆಗ್ಲೇ ಫ್ರೆಶ್ ಮಾಡ್ಕೊಂಡು ಆಗ್ಲೇ ಊಟ ಮಾಡ್ತೀವಿ ಸರ್, ತಂಗ್ಳ ಏನು ತಿನ್ನಲ್ಲ ಸರ್. ನಮ್ಮ ಮನೆಯವರು ನಾವು ಏನ್ ಬೇಕಾದನ್ನೇ ಮಾಡ್ಕೊಂಡು ನೀವು ತಿನ್ಕೊಂಡು ನಾವು ಆರಾಮಾಗಿದ್ದೀವಿ ಸರ್. ಕೋಲಾರದಲ್ಲಿ ಏನೇನು ಹೇಳ್ಕೊಟ್ರು ನಿಮ್ಗೆ? ಕೋಲಾರದಲ್ಲಿ ಅದೇ, ನೀವು ಈ ತರ ಇರಿ, ಪ್ರತಿಯೊಂದು ಮತ್ತೆ ಪಲಾವಿಂದ ಹಿಡಿದು ಬಿಸಿಬೇಳೆ ಬಾತ್ನಿಂದ ಹಿಡಿದು ಪ್ರತಿಯೊಂದು ಗಟ್ಟಿ ಅವಲಕ್ಕಿನ ಉಪಯೋಗಿಸಿ, ಅದು ಪಾಲಿಸು ಆಗಿರಲ್ವಲ್ಲ ಅವಲಕ್ಕಿ, ಅದರಿಂದ ತುಂಬಾ ಆಹಾರ ಸುಧಾರಿಸುತ್ತೆ ಅಂತ ಹೇಳಿದ್ರು. ಆಮೇಲೆ ಮಜ್ಜಿಗೆ ಹಾಕೊಂಡು ಮಜ್ಜಿಗೆ ಅವಲಕ್ಕಿ ಈರುಳ್ಳಿ ಸಣ್ಣಗೆ ಹೆಚ್ಚಾಕೊಂಡು ಮಜ್ಜಿಗೆ ಹಾಕೊಂಡು ಉಪಯೋಗಿಸಿ, ತುಂಬಾ ಒಳ್ಳೇದು. ಮೊಸರು ಹಾಕೊಂಡು ಮೊಸರು ಅವಲಕ್ಕಿ ಮಾಡ್ಕೊಂಡು ಉಪಯೋಗಿಸಿ, ಇದು ನಿಮ್ ಕ್ಯಾಲ್ಸಿಯಂ ಜಾಸ್ತಿ ಬರುತ್ತೆ, ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಎಲ್ಲ ಹೇಳ್ಕೊಟ್ರು ಅವರು. ನಾವು ಅದೇ ರೀತಿ ಪಾಲಿಸ್ತಾ ಇದ್ದೀನಿ ಸರ್. ಇಲ್ಲ ಅಲ್ಲುಜ್ಜಕ್ಕೂ ಸರ್, ಅಲವೇರಾದಲ್ಲ ನಾನು ಅಲ್ಲುಜ್ಜದು ಸರ್, ನಾನು ಪೇಸ್ಟ್ ಏನು ಉಪಯೋಗಿಸಲ್ಲ ಸರ್, ಯಾವಾಗ್ಲೂ ಅಲವೇರಾನೇ. ನಾನು ಅಲವೇರದಲ್ಲಿ ಹೆಂಗ್ ಉಜ್ಜದು? ಅಲವೇರಾ ಒಂದ್ ಸ್ವಲ್ಪ ಪೀಸ್ ಮುರ್ಕೊಳ್ಳೋದು ಸರ್, ಅದನ್ನ ಉಜ್ಜದು ಸರ್, ಹಿಂಗೆಲ್ಲ ಉಜ್ಜದು, ಹಿಂಗೆಲ್ಲ ಉಜ್ಜದು. ಆಮೇಲೆ ಸ್ವಲ್ಪ ಲೋಳೆ ಎಲ್ಲ ಬರುತ್ತಾ ಸರ್, ಬ್ರಷ್ ಅಲ್ಲಿ ಉಜ್ಜಬಹುದು, ಆರಾಮಾಗಿ ಉಜ್ಬೋದು ಸರ್. ಪೇಸ್ಟ್ ಏನ್ ಬಳಸೋದಿಲ್ಲ? ಬಳಸೋದಿಲ್ಲ ಸರ್, ಪೇಸ್ಟ್ನೇ ಬಳಸೋದಿಲ್ಲ ಸರ್. ಅವ್ರು ನಾನು ಅಲವೇರಾ ನಾನು ಎಲ್ಲರಿಗೂ ಹೇಳ್ಕೊಟ್ಟಿನಿ ಸರ್, ನನ್ನ ತಂಗಿನೂ ಅದೇ ರೀತಿ ಪಾಲಿಸ್ತಾಳೆ ಸರ್, ಅಲವೇರಾದಲ್ಲಿ ಅಲ್ಲುಜ್ಬೇಕು, ಈ ತರ ಎಲ್ಲ ಆಹಾರ ಬದಲಾವಣೆ ಮಾಡ್ಕೋಬೇಕು ಅಂತ ಅದೇ ರೀತಿ ಬದಲಾವಣೆ ಮಾಡ್ಕೋ. ಅಲವೇರದಲ್ಲಿ ಉಜ್ಜೋದ್ರಿಂದ ಏನು ಅನುಕೂಲ ಆಗುತ್ತೆ? ಅಲ್ಲೂ ನೋವು ಬರುತ್ತಲ್ಲ ಸರ್, ಅದೆಲ್ಲ ಕಡಿಮೆ ಆಗುತ್ತೆ ಸರ್. ಅಲ್ಲಿ ತುಂಬಾ ನೋವು, ಈಗ ದವಡೆ ಎಲ್ಲ ಊದ್ಕೊಂಡಿರುತ್ತೆ, ಅಲ್ಲೆಲ್ಲ ನೋವಾಗಿರುತ್ತೆ, ಅಲವೇರದಲ್ಲಿ ಅಲ್ಲುಜ್ಜಿ ಸರ್ ತುಂಬಾ ನೋವೆಲ್ಲ ಕಡಿಮೆ ಆಗುತ್ತೆ. ಮನೆಯಲ್ಲ ಗಿಡಗಳು ಹಾಕೊಂಡಿದ್ದೀರಾ? ಓ ಹಾಕಿದ್ದೀನಿ ಸರ್, ಓ ಎಲ್ಲ ತೋಟದಲ್ಲಿ ಗಿಡ ಹಾಕಿದ್ದೀನಿ ಸರ್. ಅಲವೇರಾ ಹಾಕೊಂಡಿದ್ದೀರಾ? ಹಾಕಿದ್ದೀನಿ, ತೋಟದಲ್ಲೂ ಹಾಕಿದ್ದೀನಿ, ಮನೆ ಮುಂದ್ಗಡೆನು ಹಾಕಿದ್ದೀನಿ. ಎಲ್ಲ ಅಂತಾರೆ, ಓ ಇವ್ರು ಆರ್ಗಾನಿಕ್, ಇವ್ರು ಬರೀ ಆರ್ಗಾನಿಕ್ ಅಂತ ಹೇಳಿ ಅಂತಲೇ ಅಂತಾರೆ ಸರ್ ನನ್ನ. ನಿಮ್ಮ ಅಡುಗೆ ಮನೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ, ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡ್ರಿ? ಅದೇ ಸರ್, ಇದು ಈ ತರ ಉಪಯೋಗಿಸ್ಬೇಕು. ಈಗ ಬರೀ ಹಿಟ್ಟು ಕಲಸಿ ರೊಟ್ಟಿ ಮಾಡೋದ್ರಿಂದ ಏನು ಪೌಷ್ಟಿಕಾಂಶ ಸಿಗಲ್ಲ ಸರ್, ಆದ್ರಿಂದ ಅದಕ್ಕೆ ಪ್ರತಿ ಒಂದು ತರಕಾರಿ ನಾನು ಒಂದೊಂದು ನಾಲ್ಕು ತರ ತರಕಾರಿ ಹಾಕ್ಬಿಡ್ತೀನಿ ಸರ್. ಯಾವ್ಯಾವ ತರಕಾರಿ ಹಾಕ್ಬೋದು, ಹೆಂಗ್ ಹಾಕೋದು ಹೇಳಿ? ಈಗ ಒಂದ್ ಸ್ವಲ್ಪ ಅವಲಕ್ಕಿ ನೆನ್ಸ್ಬಿಟ್ಟು ಅವಲಕ್ಕಿ ಹಿಟ್ಟು ಒಳಗೆ ಹಾಕಬೇಕು, ಒಂದ್ ಸ್ವಲ್ಪ ಅದಕ್ಕೆ ಒಂದಿವಸ ಕ್ಯಾರೆಟು, ಬೀಟ್ರೂಟು, ಜೀರಿಗೆ, ಮತ್ತೆ ಒಂಚೂರು ಅರಿಶಿನ ಪುಡಿ. ಎಲ್ಲೋ ರೊಟ್ಟಿ ಆದ್ರೆ ಅರಿಶಿನ ಪುಡಿ ಹಾಕಬೇಕು ಒಂದ್ ಸ್ವಲ್ಪವಾ. ನಮ್ಮ ಮನೆ ನಾನು ಅರಿಶಿನ ಪುಡಿ ಎಲ್ಲ ಮಾಡ್ಕೋತೀವಿ. ನಮ್ಮ ಮಗ ಕ್ಲೀನಾಗಿ ಕಿತ್ಕೊಂಡ್ಬಂದು ತೊಳ್ಕೊಂಡ್ಬಂದು ಹಿಟ್ಟಿದ್ದ, ಎಲ್ಲ ಬೇಯಿಸಿ ಒಣಗಿಸಿ ಅವನು ಪುಡಿ ಮಾಡ್ಕೊಂಡ್ಬಂದು ಕೊಟ್ಟ ಸರ್ ಚೆನ್ನಾಗಿ. ಇನ್ನು ಅದಕ್ಕೆ ಒಂದು ಎಳ್ಳು ಬರುತ್ತಲ್ಲ, ಎಳ್ಳು ಹಾಕಬೇಕು ರೊಟ್ಟಿಗೆ, ಆಮೇಲೆ ಉಚ್ಚಳ್ಳು ಹಾಕಬೇಕು, ಜೀರಿಗೆನೂ ಹಾಕಬೇಕು, ಕಾಯಿತುರಿನೂ ಹಾಕಬೇಕು, ಆಮೇಲೆ ಸೊಪ್ಪು, ಏನೇ ಸೊಪ್ಪಿದ್ರು ಸೊಪ್ಪು ಎಲ್ಲನೂ ಹಾಕೊಂಡು ಈರುಳ್ಳಿನೂ ಸಣ್ಣಗೆ ಹೆಚ್ಚಿ ಹಾಕಬೇಕು ಸರ್. ಗ್ಯಾಸ್ಟಿಕ್ಕು ಕಡಿಮೆ ಆಗಬೇಕು ಅಂತಂದ್ರೆ ಈರುಳ್ಳಿನೂ ಉಪಯೋಗಿಸ್ಬೇಕು, ಹಸಿ ಈರುಳ್ಳಿನೂ ಉಪಯೋಗಿಸ್ಬೇಕು. ಅದನ್ನೆಲ್ಲ ಹಾಕೊಂಡು ರೊಟ್ಟಿ ಮಾಡ್ಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಸರ್. ಈಗ ಅದು ರೊಟ್ಟಿ ಮಾಡಕ್ಕೆ ಏನ್ ತೊಂದರೆ ಆಗೋದಿಲ್ವಾ? ಇಲ್ಲ, ಏನು ಅಷ್ಟೊಂದು ಆಗ್ತಿರಲ್ಲ ತರಕಾರಿ, ಏನು ತೊಂದರೆ ಆಗಲ್ಲ ಸರ್. ಈಗ ಅವಲಕ್ಕಿ ನೆನೆಸಿದ್ದಲ್ಲಿ ಹಾಕತ್ತೀವಲ್ಲ, ಈಗ ಒಂದ್ ಸ್ವಲ್ಪ ಅನ್ನನ ಆಡಿಸ್ಬಿಟ್ಟು ಅದಳಿಗೆ ಹಾಕೊಳ್ಳೋದು ಸರ್, ಎಲ್ಲ ಎಲ್ಲ ಮೆತ್ತಗೆ ಬರುತ್ತೆ. ಆಮೇಲೆ ಇದು ರವೆ ಬರುತ್ತಲ್ಲ ಸರ್, ಅದನ್ನ ಒಂದ್ ಸ್ವಲ್ಪ ನೀರ್ಗೆ ಹಾಕೊಂಡು ಒಂದ್ ಸ್ವಲ್ಪ ಗಂಜಿ ತರ ಮಾಡ್ಕೋಬೇಕು, ಅದ್ರೊಳಗೆ ಅದನ್ನು ಒಂದ್ ಸ್ವಲ್ಪ ಹಾಕಬೇಕು. ಏನ್ ಎಲ್ಲನ್ ಮಿಕ್ಸ್ ಮಾಡಿದ್ರೆ ಇಷ್ಟಪ್ಪ ಉಂಡ್ಯಾರ ನಾಲ್ಕು ರೊಟ್ಟಿ ಆಯ್ತೀವಿ, ಆರಾಮಾಗಿ ಹಾಕೊಂಡು ತಿನ್ಬೋದು ಸರ್. ತುಂಬಾ ಟೇಸ್ಟಿ ಆಗಿರುತ್ತೆ ಸರ್ ರೊಟ್ಟಿ. ಅವಲಕ್ಕಿ ಎಷ್ಟು ಹಾಕ್ತೀರ? ಜನ ನೋಡ್ಕೊಂಡು ಹಾಕ್ಬೇಕು ಸರ್, ನೆನ್ಸ್ಕೊಂಡು ಇಟ್ಕೊಳ್ಳೋದು, ಅದನ್ನ ಹಾಕೊಂಡು ಕಲ್ಸ್ಕೊಳ್ಳೋದು. ತುಂಬಾ ಸ್ಮೂತ್ ಆಗಿ ಬರುತ್ತೆ ರೊಟ್ಟಿ, ತೊಟ್ಟಕ್ಕೂ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ನಾವು ಕಾಯಣ್ಣೆ ಸರ್ ಉಪಯೋಗಿಸೋದು, ಕಾಯಣ್ಣೆ ಹಚ್ಕೊಂಡು ಹಚ್ಕೊಂಡು ತೊಟ್ಟುಬಿಟ್ಟು ಬೇಯಿಸಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಸರ್. ಕಾಯಣ್ಣೆ ಎಷ್ಟು ಚಂದ ಬಳಕೆ ಮಾಡ್ತೀವಿ? ಆಮೇಲೆ 5 ವರ್ಷ ಆಯ್ತು ಸರ್ ಕಾಯಣ್ಣೆ ಉಪಯೋಗಿಸ್ಕಿಡ್ದು. 5 ವರ್ಷದಿಂದ ನಾನು ಕಾಯಣ್ಣೆ ಉಪಯೋಗಿಸೋದು. ಒಂದ್ ಗಾಯ ಆಗ್ಲಿ, ಒಂದ್ ಹಲ್ಲು ನೋವು ಆಗ್ಲಿ, ಪ್ರತಿಯೊಂದು ತಿಂಡಿ ಇಡ್ಲಿ ದೋಸೆ ಚಿತ್ರಾನ್ನ ಮನೇಲಿ ಬಜ್ಜಿ ವಡೆ ಚಕ್ಲಿ ಕೋಡ್ಬಳೆ ಕಜ್ಜಾಯ ಎಲ್ಲ ಪ್ರತಿಯೊಂದು ಕಾಯಣ್ಣೆಲ್ಲ ಸರ್ ಉಪಯೋಗಿಸೋದು. ನಾವ್ ಎಂತ ಎಣ್ಣೆನ ನಾವ್ ಮನೇಲೆ ನಾವ್ ಎಂತ ಎಣ್ಣೆನ ತಂದಿಟ್ಟಿಲ್ಲ ಸರ್, ತಲೆಗಿಂದ ಹಿಡ್ದು ಮೈಯಿಂದ ಹಿಡ್ದು ಕೈಯಿಂದ ಹಿಡ್ದು ಪ್ರತಿಯೊಂದ್ರು ಕಾಯಣ್ಣೆ ನಾವು ಉಪಯೋಗಿಸೋದು ಸರ್. ನಾವು ಅಂಗಡಿಯಿಂದ ನಾವು ಕಾಫಿ ಪುಡಿನ ತಂದು ನಮ್ಗೆ ಇದೇ ಇಲ್ಲ ಸರ್, ಎಲ್ಲ ಹೆಂಗ್ ಪುಡಿ ಮಾಡ್ತೀಯ, ಹೆಂಗ್ ಮಾಡ್ಕಿದಿರ ಅಂತ ಅಂದ್ರು. ನಾನೆಲ್ಲ ಕಲ್ತ್ಕೊಂಡು ನಾನೇ ಮಾಡ್ಕೋತೀನಿ ಸರ್, ಸಪ್ರೇಟ್ ಆಗಿ ಒಂದ್ ಮಿಕ್ಸಿ ಇಟ್ಕೊಂಡಿದೀನಿ, ಅದ್ರಲ್ಲಿ ನಾವು ಕಾಫಿ ಪುಡಿ ಮಾಡಿ ರೆಡಿ ಮಾಡ್ಕೋತೀನಿ. ಒಂದೂವರೆ ಲೀಟರ್ ಬಿಸಿ ಮಾಡಿ ಇಟ್ಕೋತೀನಿ ಕಾಫಿ ಬೀಜನ, ಆಮೇಲೆ ಪುಡಿ ಮಾಡ್ಕೋತೀನಿ, ಮುಗ್ದಂಗ್ ಒಂದ್ ಡಬ್ಬಕ್ ತುಂಬಿಕೊತೀನಿ, ಮುಗ್ದಂಗ್ ಪುಡಿ ಮಾಡಿ ಇಟ್ಕೋತೀನಿ. ಕಾಯಣ್ಣೆ ಬಳಸೋದಕ್ಕಿಂತ ಮೊದಲು ಯಾವ ಎಣ್ಣೆ ಬಳಸ್ತೀವಿ? ಕಡಲೆಕಾಯಣ್ಣೆ ಬಳಸಿ. ಒಟ್ಟಿಗೆ ಅಂಗಡಿಲಿ ಸಿಗೋ ಅಂತ? ಅಂಗಡಿಲಿ ಸಿಗೋ ಅಂತ ಸರ್. ಇವಾಗ ಅದ್ ಬೇಡ ಅಂತವ, ಕಾಯಣ್ಣೆ ತಿಂದ್ಮೇಲೆ ನಮಗೆ ಆರೋಗ್ಯ ಸುಧಾರಿಸಿರೋದು ಸರ್. ಕಾಯಣ್ಣೆ ಹೆಂಗೆ ಮಾಡಿಸೋದು? ಕಾಯಣ್ಣೆಯ ಮನೇಲಿ ಸುಲ್ಕೊಂಡು ಜುಟ್ಟೆಲ್ಲ ತಕ್ಕೊಂಡು ತಗೊಂಡೋಗ್ಬೇಕು ಸರ್. ಅವರು ಅದನ್ನ ತಗೊಂಡೋದ್ಮೇಲೆ ಅವರು ಅದನ್ನ ಒಡೆದ್ಬಿಟ್ಟು ತುರಿದು ಅದನ್ನ ಬಿಶ್ ಮಾಡಿ ಆಮೇಲೆ ಜಾಕ್ ಇರುತ್ತೆ, ಜಾಕ್ ಅದೊಳಗೆ ಹಾಕ್ಬಿಟ್ಟು ಎತ್ತರ ಎಣ್ಣೆ ಅಳ್ಳಳ್ಳಲ್ಲಿ ನಿಳಿಯುತ್ತೆ ಸರ್ ಚೆನ್ನಾಗಿ. ಒಂದು 100 ಕಾಯಿಗೆ 10 ಲೀಟರ್ ಎಣ್ಣೆ ಬರುತ್ತೆ. ಅಲ್ಲಿ ಹಿಂಡಿಲಿ ಎಣ್ಣೆ ಕೊಡ್ತಾರೆ, 12 ಲೀಟರ್ 13 ಲೀಟರ್ ಎಣ್ಣೆ ಸಿಗುತ್ತೆ ಸರ್. 100 ಕಾಯಿ ನಾವು 150 ತಗೊಂಡೋಯ್ತೀವಿ, 15 ಲೀಟರ್ ಎಣ್ಣೆ ಬಂದಿ ಸರ್. ಫಂಕ್ಷನ್ಗೆಲ್ಲ ನಾವು ಅದನ್ನೇ ಹಾಕಿದ್ದು ಸರ್, ಕಾಯಣ್ಣೆ ನಾವು ಹಾಕಿದ್ದು. ಅವರು ಭಟ್ರು ಬಂದಿದ್ರು, ಅಕ್ಕ ನಾವ್ ಯಾವತ್ತೂ ಮಾಡಿಲ್ಲ ಕಾಯಣ್ಣಲ್ಲಿ ಬಜ್ಜಿ ಚೆನ್ನಾಗುತ್ತೋ ಇಲ್ವೋ ಅಂತ ಅಂದ್ರು. ಆಮೇಲೆ ನನ್ ಮಗ, ಅಮ್ಮ ಹುಟ್ಟಿದ್ರೆ ಏನ್ ಮಾಡೋದಮ್ಮ ಆಮೇಲೆ ಇಷ್ಟೊಂದು ಜನಕ್ಕೆಲ್ಲ ಹೆಂಗಮ್ಮ ಮಾಡೋದು ಅಂತ ಅಂದ ಸರ್. ಆ ಎಣ್ಣೆ ಬೇರೆ ಎಣ್ಣೆ, ಅದಕ್ಕೆ ಒಂದ್ ಹನಿನೂ ಡ್ರಾಪ್ ಹಾಕ್ಬಾರ್ದು, ಒಂದ್ ಹನಿ ಹಾಕ್ಬಿಡ್ರು ಅದೆಲ್ಲ ಫುಲ್ ಉಕ್ಕುತ್ತೆ ಸರ್ ಮೇಕೆ. ಆದ್ರೆ ಏನು ಹಾಕ್ತಾ ಇದ್ರೆ ಫ್ರೆಶ್ ಬರೀ ಕಾಯಣ್ಣೆಲ್ಲ ಮಾಡಿ ಏನು ಹಾಕಲ್ಲ ಸರ್, ಅಷ್ಟು ತುಂಬಾ ಟೇಸ್ಟ್ ಆಗುತ್ತೆ ಸರ್, ಉಕ್ಕದೇ ಇಲ್ಲ ಸರ್. ನಮ್ಗೆ ನಮ್ಮ ಮಳದ ಹಬ್ಬ ಯುಗಾದಿ ಹಬ್ಬದ ತಿಂಡಿ ಮಾಡ್ಬೇಕಾದ್ರೆ ತುಂಬಾ ಜಾಸ್ತಿ ಎಣ್ಣೆನು ತಗೊಳಲ್ಲ ಸರ್, ಅದು 2 ಲೀಟರ್ ಎಣ್ಣೆಲ್ಲ ಎಷ್ಟೇ ತಿಂಡಿ ಬೇಯಿಸಿದ್ರೆ ಎಲ್ಲ ಇನ್ನೂ ಉಳಿಯುತ್ತೆ ಸರ್, ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಅದು ಕಂಟು ಬರಲ್ಲ, ಅದ್ ಗಟ್ಟಿ ಬರಲ್ಲ ಎಣ್ಣೆ, ಒಟ್ಟಿಗೆ ಆರೋಗ್ಯಕ್ಕೆ ಬಾರಿ ಒಳ್ಳೇದು. ಆರೋಗ್ಯಕ್ಕೆ ತುಂಬಾ ತುಂಬಾ ಒಳ್ಳೇದ್ರ ಕಾಯಿ ಎಣ್ಣೆ ಸರ್. ಏನ್ ನೀವು ತೆಂಗು ಬೆಳಿತೀರಾ ಅದರಲ್ಲೇ ಎಣ್ಣೆ ಮಾಡಿಸ್ತೀರಾ ಅದನ್ನೇ ಬಳಕೆ ಮಾಡ್ತೀರಾ? ನಮ್ಮನೆ ತಂಗಿಯರ್ವೆ ನಮ್ ಕಾಯಿ ಚೆನ್ನಾಗಿ ಬಲ್ತಲ್ಲ, ನಮ್ಮನೆ ಕಾಯಿ ನೋಡ್ಬಿಟ್ಟು ನಮ್ಮನೆ ಕಾಯಿ ತುಂಬಾ ಚೆನ್ನಾಗಿವೆ ಸರ್. ನಮ್ಮ ಯಜಮಾನರು ತುಂಬಾ ಶ್ರಮ ವಹಿಸಿ ಕಾಯಿ ಕೊಟ್ಟಿಗೆಲ್ಲ ನೋಡಿ ಸರ್, ಇಷ್ಟಿಷ್ಟು ತಪ್ಪೈತೆ ನಮ್ದು, ನನ್ನ ಕಾಯಿ ತುಂಬಾ ಟೇಸ್ಟ್ ಆಗಿದೆ. ಅದರಲ್ಲಿ ಕಾಯಿ ಹಾಲು ಮಾಡ್ಕೊಂಡು ನಾವು ಕುಡಿತೀವಿ ನಮ್ಮ ಯಜಮಾನರ ನಾವೇ. ಇನ್ನು ಕ್ಯಾರೆಟ್ ಜ್ಯೂಸ್ ಮಾಡ್ಕೋತೀನಿ, ಕಾಯಿ ಜ್ಯೂಸ್ ಮಾಡ್ಕೋತೀನಿ, ಬೀಟ್ರೂಟ್ ಜ್ಯೂಸ್ ಮಾಡ್ಕೋತೀನಿ. ಅದು ಈಟು ಅಂತ ಒಂದ್ ಸ್ವಲ್ಪ ಕಾಯಿ ಹಾಕೊಂಡ್ರೆ ತುಂಬಾ ಟೇಸ್ಟ್ ಆಗುತ್ತೆ ಸರ್. ಜ್ಯೂಸ್ಗೆಲ್ಲ ಕಾಯಿ ಹಾಕಿಬಿಟ್ರೆ ತುಂಬಾ ಟೇಸ್ಟ್ ಆಗುತ್ತೆ ಸರ್, ಅದನ್ನೇ ನಾವು ಉಪಯೋಗಿಸೋದು ಸರ್. ಪ್ರತಿಯೊಂದು ಈ ಮಕ್ಕಳಿಗಂತೂ ತುಂಬಾ ಒಳ್ಳೇದು ಸರ್ ಕಾಯಿ ಎಣ್ಣೆ. ಅದೇನ್ ಸ್ಮೆಲ್ ಬರೋದಿಲ್ವಾ? ಕೊಬ್ಬರಿ ಎಣ್ಣೆ ಸ್ಮೆಲ್ ಬರೋದಿಲ್ವಾ? ಇಲ್ಲ ಇಲ್ಲ ಸರ್, ಅದು ಉರಿತಾರಲ್ಲ ಸರ್, ಅದು ತುರಿದ್ಬಿಟ್ಟು ಉರಿತಾರೆ, ಸ್ಮೆಲ್ಲೇ ಬರಲ್ಲ ಸರ್. ನಾವು ವರ್ಷಕ್ಕೊಂದ್ಸರಿ ನಾವು ಬಿಡಿಸೋದು ಸರ್. ಈಗ 15 ಲೀಟರ್ ಬಿಡಿಸಿದ್ರೆ ಒಂದ್ ವರ್ಷ ಆಗುತ್ತೆ? ಇಲ್ಲ ಇಲ್ಲ ಆಗಲ್ಲ ಸರ್. ಈಗ ಫಂಕ್ಷನ್ ಗೆಲ್ಲ ಬಳಸ್ಕೊಂಡು ಫಂಕ್ಷನ್ಗೆ ಒಂದ್ 5 ಲೀಟರ್ ಆಯ್ತು, ಇನ್ನೊಂದ್ 10 ಲೀಟರ್ ಐತೆ, ಅದನ್ನ ಹೆಂಗ ಆಗುತ್ತೆ ಸರ್? ಮುಗ್ದನ್ನು ಮತ್ತಕೊಂಡು ಹೋಯ್ತೀವಿ ಸರ್. ನಮ್ಮ ಫ್ರೆಂಡ್ ಒಬ್ರು, ಅವ್ರ ಮಾಸ್ಟರ್ ಫ್ರೆಂಡ್ ಒಬ್ರು ರಾಮು ಸರ್ ಅಂತವ, ಅವರು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, ಕಾಯಿ ಎಣ್ಣೆ ಬಿಡಿಸ್ಕೊಂಡು ಜೊತೆಲೆಲ್ಲ ಬರ್ತಾರೆ ಸರ್. ಈ ಹುಣಸೆ ಹಣ್ಣಿಂದೇನೋ ಜ್ಯೂಸ್ ಮಾಡೋದ್ ಕಲ್ತ್ಕೊಂಡಿದೀನಿ ಅಂತ ಅಂದ್ರಿ, ಏನ್ ಹುಣಸೆ ಹಣ್ಣಿನ ಜ್ಯೂಸ್ ಅಂತ ಅಂದ್ರೆ? ನಾವು ಕೋಲಾರಕ್ಕೆ ಹೋಗಿದ್ದೆ ಸರ್, ರಾಜಶೇಖರ್ ಡಾಕ್ಟರ್ ಅಂತ ಇದ್ರು ಅವರು. ಅವರು ನೀವು ನಿಮ್ಗೆಲ್ಲ ಯಾರ್ಯಾರು ಗೆಸ್ಟೇ ಕೈತರಮ್ಮ ಅಂತ ಅಂದ್ರು. ಆಮೇಲೆ ಎಲ್ಲವ ನನಗೈತೆ ನಾನು ಕುಡಿಯಕ್ಕಲ್ಲ, ನನಗೈತೆ ನಾನು ಕುಡಿಯಲ್ಲ ಅಂತ ಅಂದ್ರು. ಆಮೇಲೆ ವಿಜಯ ಅಣ್ಣವರು, ಏ ಇದ್ದರೂ ನೀವು ಕುಡೀರಿ, ಆರೋಗ್ಯ ಸುಧಾರಿಸ್ಕೋತೀರಿ ಅಂತ ಹೇಳಿದ್ರು ವಿಜಯ ಅಣ್ಣವರು. ಆಮೇಲೆ ಸರಿ ನೋಡೋಣ ಹುಣಸೆ ಹಣ್ಣಿಂದ, ನಾನು ಜೀವನದಲ್ಲಿ ಹುಣಸೆ ಹಣ್ಣಿನ ಜ್ಯೂಸ್ನ ನೋಡಿರಲ್ಲ ಸರ್ ಅವತ್ತೆ ನೋಡಿದ್. ಆಮೇಲೆ ಹೋದ್ವಿ, ಎಲ್ಲವ ಸಂಜೆ 6 ಗಂಟೆ ಆಗಿತ್ತು, ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಹೋದ್ವು. ಅವರು ಅಡುಗೆ ಮಾಡೋದು ಒಂಥರ, ಹಾಸ್ಪಿಟ್ಲ್ ಒಂಥರ, ಅಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಅಡುಗೆ ಮಾಡೋದು, ಅಡುಗೆ ಮನೆಯೆಲ್ಲ ಮಾಡ್ಕೊಂಡವ್ರೆ. ಹೋದ ಜನಕ್ಕೆಲ್ಲ ಅವರು ಅವಲಕ್ಕಿದ್ನೇ ಎಲ್ಲ ಖಾದ್ಯ ಮಾಡೋದು ಸರ್. ಪ್ರತಿಯೊಂದು ಬಿಸಿಬೇಳೆ ಬಾತಿಂದ ಹಿಡಿದು ಪಲಾವಿಂದ ಹಿಡಿದು ಪ್ರತಿಯೊಂದು ಅವರು ಗಟ್ಟಿ ಅವಲಕ್ಕಿಲ್ಲ ಸರ್ ಮಾಡೋದು. ಹೋದು ಆಮೇಲೆ ಯಾರಿಗೆ ಗ್ಯಾಸ್ಟಿಕ್ ಐತೆ ಅವ್ರು ಯಾರು ಕುಡಿಬೇಡಿ, ಗ್ಯಾಸ್ಟಿಕ್ ಇಲ್ಲದೆ ಇರೋದು ಮಾತ್ರ ಹುಣಸೆ ಹಣ್ಣು ಜ್ಯೂಸ್ ಕುಡಿರಿ ಅಂತಾರು. ಆಮೇಲೆ ಅವ್ರು ಏನು ಹಾಕಿರಲ್ಲ ಸರ್ ಹುಣಸೆ ಹಣ್ಣು ಜ್ಯೂಸ್ಗೆ, ಹುಣಸೆ ಹಣ್ಣು ಬೆಲ್ಲ ಚೂರು ಜೀರಿಗೆ ಮಾತ್ರ ಉಪಯೋಗಿಸಿದ್ರು. ಹಿಂಗ್ ಮಾಡ್ಯಾರಲ್ಲ ಅಂತ ನಾನ್ ಬಂದು ಬದಲಾವಣೆ ಮಾಡ್ಕೊಂಡೆ ಸರ್ ನನ್ನ ಜ್ಯೂಸಲ್ಲಿ, ಮೆಣಸು ಅರಿಶಿನ ಪುಡಿ. ನೀವು ಕೊರೋನಾ ಟೈಮ್ನಲ್ಲಿ ಅವೆಲ್ಲ ಒಳ್ಳೇದಲ್ಲ ಸರ್ ಜ್ಯೂಸ್ಗೆ, ಕೊರೋನಾದಲ್ಲಿ ನಾನೇ ಬದಲಾವಣೆ ಮಾಡ್ಕೊಂಡು ಈ ತರ ಎಲ್ಲ ಹಾಕೊಂಡು ಯಾರೊಬ್ರು ಬರ್ರು ನಮ್ಮನೆಗೆ ಹುಣಸೆ ಹಣ್ಣಿನ ಜ್ಯೂಸ್ ಕೊಡ್ರಪ್ಪ ನಮ್ಗೆ, ಒಂದ್ ಸರಿ ಕುಡಿದ್ರು ಮತ್ತೆ ಬಂದ್ ಕೇಳಿ ಕುಡಿತಾರೆ ಸರ್ ಹುಣಸೆ ಹಣ್ಣಿನ ಜ್ಯೂಸ್. ಹೆಂಗ್ ಮಾಡೋದು ಅದೊಂಚೂರು ಹೇಳ್ಕೊಡಿ. ಹೇಳ್ತೀನಿ ಸರ್, ಅದು ಬೆಲ್ಲ ಪಾಕ ಮಾಡಿ ಇಟ್ಕೋಬೇಕು ಸರ್. ಬೆಲ್ಲ ಪಾನಕ ಅಂದ್ರೆ ನೀರ್ಗೆ ಹಾಕ್ಬಿಟ್ಟು ಮಾಡೋದಷ್ಟೇ ಸರ್, ತೆಳ್ಳಗೆ ಇರ್ಲಿ ಅದು. ಆಮೇಲೆ ಹುಣಸೆ ಹಣ್ಣು ಚೆನ್ನಾಗಿ ಕಿವುಚ್ಕೊಂಡು ನೀರ್ ಮಾಡ್ಬೇಕು. ನೀರ್ ಮಾಡಿ ಅದಕ್ಕೆ ಎರಡನೇ ನಮ್ಗೆ ಎಷ್ಟು ಬೇಕು, 4 ಜನ ಇದ್ರೆ 4 ಲೋಟ ಮಾಡ್ಬೇಕು, 10 ಜನ ಇದ್ರೆ 10 ಲೋಟ ಮಾಡ್ಬೇಕು. ಅಷ್ಟು ಹಾಕ್ಬಿಟ್ಟು ಅದಕ್ಕೆ ಹುಣಸೆ ಹಣ್ಣು ಅರಿಶಿನ ಪುಡಿ ಇರುತ್ತಲ್ಲ ಸರ್, ಅದೊಂದು ಸ್ವಲ್ಪ ಹಾಕ್ಬೇಕು. ಅಡುಗೆ ಅರಿಶಿನ ಅಂಗಡಿಯಿಂದ ತಂದ ಅರಿಶಿನ ಯೂಸ್ ಮಾಡಬಾರ್ದು. ನಮ್ಮ ತೋಟದಲ್ಲಿ ನಾನೇ ಬೆಳೆಸಿರಳೆ, ನಾನು ಎಲ್ಲ ಗುಣಿಗೂ ಹಾಕ್ಬಿಟ್ಟು ನನ್ನ ಮಗನು ನಾನೇ ಅರಿಶಿನ ಬೆಳೆದಿರೋದು ಸರ್. ಹಾಕಿ ಅದನ್ನ ಅರಿಶಿನ ಪುಡಿ ಹಾಕ್ಬೇಕು, ಒಂದು ಕಿಟಕಿ ಹಾಕ್ಬೇಕು ಅರಿಶಿನ ಪುಡಿ, ಕೈ ಬರುತ್ತೆ. ಇನ್ನು ಜೀರಿಗೆ ಹಾಕ್ಬೇಕು, ಯಥೇಚ್ಛವಾಗಿ ಜೀರಿಗೆ ಪುಡಿ ಹಾಕಿ ಒಂದ್ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೋದು, ಒಂದ್ ಸ್ವಲ್ಪ ಇದಾಕ್ಬೇಕು, ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಟ್ಕಾಸ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಸರ್. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಖಾಲಿ ಹೊಟ್ಟೆ ಕುಡಿದ್ರೆ ಇನ್ನೂ ತುಂಬಾ ಒಳ್ಳೇದು ಸರ್. ಬೆಳಿಗ್ಗೆ ಹೊತ್ತೆ ಖಾಲಿ ಹೊಟ್ಟೆ ಕುಡಿದ್ಬಿಟ್ರೆ ಹೊಟ್ಟೆ ಒಳಗಿರೋ ಕಲ್ಮಶ ಎಲ್ಲ ಹೋಗ್ತಾರೆ ಸರ್. ವಾರಕ್ಕೆ 3 ಸರಿ ಖಾಲಿ ಹೊಟ್ಟೆಗೆ ಕುಡಿಬೇಕು, ಇಲ್ಲಾಂದ್ರೆ ಬೇಕು ಮಧ್ಯಾಹ್ನದ ಹೊತ್ತು ಕುಡಿದ್ರೆ ಏನು ಆಗಲ್ಲ ಸರ್. ಒಂದು 3 ವಾರಕ್ಕೆ ಒಂದು 3 ಸರಿ ಕುಡಿಬೇಕು ಸರ್. ತುಂಬಾ ಆರೋಗ್ಯ ಸುಧಾರಿಸುತ್ತೆ, ಕ್ಯಾಲ್ಸಿಯಂ ಅಂಶ ಸೇರ್ಕೊಳ್ಳುತ್ತೆ. ಹುಣಸೆ ಹಣ್ಣು ಎಲ್ಲಿ ತಿಂತೀವಿ ಸರ್ ನಾವೀಗ, ಎಲ್ಲಿ ಬುಟ್ಟಿ ಹಾಕಿದೀವಿ, ಟೊಮಾಟೆ ಹೆಚ್ಚಾಕಿ ಅಂತಾರೆ, ನಾವ್ ಹಂಗಲ್ಲ ಸರ್. ನಾವು ಹುಣಸೆ ಹಣ್ಣ ನಾನು ಯೂಸ್ ಮಾಡೋದು ಅಡುಗೆಗೂ ಎಲ್ಲದಕ್ಕೂ ಹುಣಸೆ ಹಣ್ಣು ಬಳಸ್ತೀವಿ ಸರ್. ನಾವು ಟೊಮಾಟೆ ಹಣ್ಣ ತರೋದೇ ಕಡಿಮೆ ಸರ್, ಬೆಳ್ಕೊಂಡ್ರದಲ್ಲಿ ಮಾತ್ರ ತತ್ತೀನಿ, ಇಲ್ಲಾಂದ್ರೆ ತರೋದೇ ಕಡಿಮೆ ಸರ್. ಇನ್ನೊಂದು ಕಾಯಿ ಹಾಲು ಮಾಡ್ತೀನಿ ಅಂತ ಅಂದ್ರೆ ಹೆಂಗ್ ಮಾಡೋದು? ಕಾಯಾಲು ಸರ್ ಕಾಯಿ ಆಡ್ಸೋದು, ತುಂಬಾ ಚೆನ್ನಾಗಿ ಕಾಯಿ ಆಡ್ಸ್ಬಿಡೋದು ಸರ್, ತುರ್ಕೊಂಡು ಆಡ್ಸ್ಬಿಡೋದು. ಅದಕ್ಕೊಂದು ಕ್ಯಾರೆಟ್ ಹಾಕಬೇಕು ಸರ್, ಟೇಸ್ಟ್ ಬರುತ್ತೆ. ಬೆಲ್ಲನು ಅದನ್ನು ಚೆನ್ನಾಗಿ ಆಡ್ಸ್ಬಿಡೋದು, ಆಡ್ಸ್ಬಿಟ್ಟು ಸೋಸ್ಬೇಕು ಸರ್ ಜಲ್ರಲ್ಲಿ. ಮೇಗಡೆ ಈದೆ ಬರುತ್ತಲ್ಲ, ಅದ್ ಕುಡಿಯಕ್ಕೆ ಇಷ್ಟ ಆಗಲ್ಲ, ಏನೋ ಗಂಟೆ ಸಿಗಾಕೊಂಡಂಗ ಆಗುತ್ತೆ. ಅಂದ್ರೆ ಆಡಿಸುವಾಗಲೇ ಬೆಲ್ಲ ಮಿಕ್ಸ್ ಮಾಡ್ಕೊಬಿಡ್ಬೇಕು, ಆಡಿಸುವಾಗಲೇ ಬೆಲ್ಲ ಹಾಕೊಳ್ಳೋದು. ಆಮೇಲೆ ಸಪ್ಪೆ ಅಂದ್ರೆ ಬೇಕಾದ್ರೆ ಮೇಲೆ ನೀರ್ ಇರುತ್ತಲ್ಲ, ಬೆಲ್ಲದ ಪಾನಕ ಇರುತ್ತಲ್ಲ, ಅದನ್ನ ಹಾಕೊಳ್ಳೋದು ಸರ್. ಹಾಕೊಂಡು ಒಂದ್ ಎಲಿಕೆ ಕಾಯಿ, ಒಂದೆರಡ್ ಲವಂಗ ಎಲ್ಲಾನು ಹಾಕೊಂಡು ಆಡಿಸ್ಬಿಡೋದು. ಆಡಿಸಿ ಸೋದಿಸ್ಕೋಬೇಕು ಸರ್ ಜಾಲ್ರಿಲ್ಲ, ಅದನ್ನು ಸೋರಿಸಿ ಚೆನ್ನಾಗಿ ಹಿಂಡ್ಕೊಬಿಟ್ಟು ಆ ಹಾಲ್ದೊಳಕ್ಕೆ ಶುಂಠಿ ಪುಡಿ ಮಾಡಿ ಇಟ್ಕೊಂಡಿದೀವಿ ಸರ್ ನಾವೇ, ಒಂದು ಶುಂಠಿ ಪುಡಿ, ಅದನ್ನ ಮೇಲೆ ಹಾಕೊಂಡು ಕುಡಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಸರ್. ನಾನು ಯಾವುದೇ ಅಡುಗೆಗೂ ಕಾಯಾಲನೇ ಹೆಚ್ಚಾಗಿ ಉಪಯೋಗಿಸೋದು ಸರ್. ಖೀರ್ ಮಾಡಿದ್ರು ಅದನ್ನೇ ನಾನು ಕಾಯಾಲನೇ ಉಪಯೋಗಿಸೋದು, ನಾನು ಸಾಂಬಾರ್ಗೂ ಅದೇ ಉಪಯೋಗಿಸೋದು. ನಾನು ಯಾರು ಹೇಳ್ಕೊಳ್ಳೋ, ನಾನೇ ಕಲ್ತ್ಕೊಂಡ್ರೆ ಸರ್ ಅವೆಲ್ಲೇ ಒಳ್ಳೆ ಬಾರಿ ರುಚಿಯಾಗಿರುತ್ತೆ. ರುಚಿಯಾಗಿರುತ್ತೆ ಸರ್. ನಮ್ಮ ಮನೇಲಿ ನಾನು ಏನ್ ಮಾಡಿದ್ರು ಇಷ್ಟಪಟ್ಟು ಕುಡಿತಾ, ಇದನ್ ಬೇಡ ಅದನ್ನ ಹಾಕಿದ್ಯಾ, ಇದನ್ ಬೇಡ ಅದ್ ಬೇಡ ಇದ್ ಬೇಡ ಅಂತ ಏನು ಅನ್ನಲ್ಲ ಸರ್. ನಾನು ಏನೇ ಕೊಟ್ರಿವೆ, ಓ ಇದೆಂತದ್ದು ಇದೆಂತದ್ದು ಅಂತಾರೆ, ಅದ್ ಚೆನ್ನಾಗಿ ಕುಡಿತಾರೆ ಸರ್. ಒಂದ್ 10-20 ರೂಪಾಯಿ ಕೊಟ್ರೆ ಒಳ್ಳೆ ಅರಿಶಿನ ಸಿಗುತ್ತೆ ಅಂಗಡಿನಲ್ಲಿ. ನೀವ್ ಯಾಕೆ ಇಷ್ಟೊಂದು ಬೆಳೆದು ಅದನ್ನ ಬೇಯಿಸಿ ಮತ್ತೆ ಅದ್ ಪುಡಿ ಮಾಡಿ ಯಾಕೆ ಅಂತ? ಇಲ್ಲ ಸರ್, ಅದನ್ನ ಉಪಯೋಗಿಸ್ಲೇಬಾರ್ದು, ಅದು ತುಂಬಾ ಕೆಮಿಕಲ್ ಸರ್, ಅದು ಅದ್ರಲ್ಲಿ ಏನೂ ಇಲ್ಲ. ನಾನು ಎಷ್ಟು ಜನಕ್ಕೆ ನಾನು ಅರ್ಶನ ಕೊಟ್ಟಿದ್ದೀನೋ, ನಾನು ಬೇಯಿಸ್ದಾಗ ಕಿತ್ತಾಗ ಹಾಕೇಳಿ, ನೀವೊಂದು ನಕ್ಕುಣಿ ಹಾಕೇಳಿ, ನೀವು ಬೆಳ್ಕೊಳ್ಳಿ, ನೀವು ಚೆನ್ನಾಗಿರಿ ಅಂದ್ರೆ ಯಾವ ಹಾಕ್ಬಾರ್ದು, ಹಾಕಿ ಒಂದ್ ವರ್ಷ ಬಿಡಬಾರ್ದು, ಅದನ್ನ ಯೂಸ್ ಮಾಡಬಾರ್ದು ಅಂತಾರೆ. ಗೊತ್ತಾಗಲ್ಲ ನಿಮ್ಗೆ, ಬಿಡಿ ಅಂತೀನಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ನೀವು ಅರಶಿನ ಪುಡಿ? ನಾವು ಅರಶಿನ ಪುಡಿಯಲ್ಲೇ 4 ವರ್ಷ ಆಯ್ತು ಸರ್. ಅವಾಗಿಂದ ನನ್ನ ಮಗಳಿಗೆ, ಮಗನಿಗೆ, ಎಲ್ಲ ನನ್ನ ತಂಗಿಗೆ, ಎಲ್ಲರಿಗೂ ಕೊಡ್ತೀನಿ ಸರ್ ನಾನು ಅರಶಿನ. ನಮ್ಮ ಮನೆಗೆ ಯಾರು ಬರ್ತಾರೆ ಅವ್ರಿಗೆಲ್ಲ ಅರಶಿನ ಕೊಡ್ತೀನಿ ಸರ್ ನಾನು. ಕಾಫಿ ಪುಡಿನೂ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಿ. ಕಾಫಿ ಪುಡಿನೂ ನಾನು ಹೋಗಿ ಗಿಡದಲ್ಲೇ ಕಿತ್ಕೊಬಂದು ಅದನ್ನೆಲ್ಲ ಚಿಲ್ಕಿಸಿ ಅದನ್ನೆಲ್ಲ ತೊಳೆದು ಅದನ್ನ ಒಣಗಿಸಿ ಆಮೇಲೆ ತಂದು ಉರಿದು ಒಣಗಿಸಿ ಕ್ಲೀನಾಗಿ ಒಣಗಿಸಿ ಇಟ್ಕೊಬಿಡ್ತೀನಿ ಸರ್ ಅದ. ಆಮೇಲೆ ಉರಿತೀನಿ, 1.5 ಲೀಟರ್ 2 ಲೀಟರ್ ಉರಿದುರ್ದು ಇಟ್ಕೆತೀನಿ ದೊಡ್ಡ ಬಂಡ್ಲಿಲಿ. ಉರಿದು ಇಟ್ಕೊಂಡು ಪುಡಿ ಮುಗ್ದಂಗ್ ಹೆಂಗ್ ಹದವಾಗಿ ಹೆಂಗ್ ಉರಿಯೋದು ಗೊತ್ಪಡ್ಕೊಂಡಿನಿ ಸರ್. ಹದವಾಗಿ ಹದವಾಗಿ ಸ್ಮೆಲ್ ಬರುತ್ತೆ ಅದು ಉರಿವಾಗ್ಲೇ. ಹೆಂಗ ನೇರವಾಗಿ ಕಾಳು ಹಾಕಿದ್ರೆ ಸಾಕ ಅವಳಿಗೆ? ನೇರವಾಗಿ ಕಾಳು ಹಾಕಿದ್ರೆ ಸಾಕು. ಬಾಂಡ್ಲಿ ಚೆನ್ನಾಗಿ ಕೈ ಆಡ್ಬೇಕು, ಚೆನ್ನಾಗಿ ಒಂದು ಕನಿಷ್ಠ ಅಂದ್ರೆ 1/2 ಗಂಟೆ ಉರಿಲೇಬೇಕು ಸರ್. ಅದು 1/2 ಗಂಟೆವರೆಗೂ ಅದಕ್ಕೆ ಬರಲ್ಲ, ಚೇಂಜ್ ಆಗದೇ ಇಲ್ಲ ಪುಡಿ ಕಾಫಿ. ಅದನ್ನು ಕರೆಕ್ಟ್ ಆಗಿ ಹುರ್ಕೊಂಡು ನಾನೇ ಮಾಡಿ ನಾವು ಅದನ್ನೇ ಕಾಫಿ ಕುಡಿಯೋದು ಸರ್. ಪುಡಿ ಹೆಂಗ್ ಮಾಡೋದು? ಪುಡಿನ ಮಿಕ್ಸಿಗೆ ಹಾಕೊಂಡು ಮಾಡ್ಕೋತೀನಿ ಸರ್. ಆರಾಮಾಗಿ ಮಾಡ್ಕೋಬಹುದು. ಸ್ವಲ್ಪ ದಪ್ಪಾಗೋದಿಲ್ವಾ? ಇಲ್ಲ ಇಲ್ಲ ಇಲ್ಲ ಸರ್, ನೈಸ್ ಬರುತ್ತೆ, ನೈಸ್ ಆಗಿ ಬರುತ್ತೆ. ಓ ನೈಸ್ ಬರುತ್ತೆ. ಅದಕ್ಕೆ ಒಂದು ಸಪರೇಟ್ ಜಾರ್ ಇಟ್ಕೊಂಡಿದ್ದೀನಿ ಸರ್. ನಾನು ಕಾಫಿ ಪುಡಿ ಮಾಡಕ್ಕೆ ಒಬ್ಬ ಸಪರೇಟ್ ಜಾರ್ ಇಟ್ಟಿದ್ದೀನಿ, ಅದರಲ್ಲೇ ಮಾಡ್ಕೋತೀನಿ ಸರ್. ನಾನು ಒಂದ್ಸರಿ ಎಷ್ಟು ಮಾಡ್ತೀರಿ? ಒಂದ್ ಸರಿ ಒಂದ 1/2 ಕೆಜಿ ಮಾಡ್ಕೋತೀನಿ ಸರ್. ಮಿಕ್ಸಿ ಜಾರ್ ಸೊಪ್ಪುಟ್ ಜಾರ್ ಅಲ್ವಾ ಅದು, ಒಂದ್ 3 ಸರಿ ಮಾಡಿದ್ರೆ 1/2 ಕೆಜಿ ಆಗುತ್ತೆ. ಒಂದ್ ಡಬ್ಬಕ್ ತುಂಬ ಇಟ್ಕೋತೀನಿ, ಅದ್ ಮುಗಿಯೋರಿಗೂ ಕುಡಿತೀನಿ, ಮತ್ ಮಾಡ್ಕೋತೀನಿ. ಬೀಜ 1/2 ಲೀಟರ್ ಉರಿದು ಇಟ್ಕೊಂಡಿ, ಆ ಮುಗಿದ್ಮೇಲೆ ಮತ್ತೆ ಉರ್ಕೊಂಡು ಇಟ್ಕೋತೀನಿ ಸರ್. ನಮಗೆ ಕಾಫಿ ಹಣ್ಣು ಬರೋವರೆಗೂ ಆಯ್ತವೆ ನಮ್ಮನೆ ಕಾಫಿ ಬೀಜಗಳು. ಹಂಗಾಗಿ ಬಹುತೇಕ ನಾವು ಬೆಳ್ಕೊಂಡಿದ್ದ ನಾವೇ ಬಳಕೆ ಮಾಡ್ಬೇಕು. ನಿಜ ಸರ್, ಸುಮ್ನೆ ಅಂಗಡಿಲಿ ಕಡಿಮೆ ಸಿಗುತ್ತೆ ಅಂತ ಹೇಳಿ ನಾವು ಹೋಗಿ ತರೋದು ತಿನ್ಬಾರ್ದು ಸರ್. ಅದೆಲ್ಲಾನು ನಾವು ಅದೆಲ್ಲ ತಿನ್ನಕ್ಕಿಡದ್ಮೇಲೆ ನಾನು ಆರೋಗ್ಯ ಸುಧಾರಿಸಿದ್ದು ಸರ್. ತುಂಬಾ ನೋವು, ತುಂಬಾ ಕಾಲು ನೋವು, ಇವು ಇತ್ತ ಕಾಲ್ತರ ಕಾಲು ಅಂದ್ರೆ ಇದು ಒಂಥರ ಅದೇ ಒಂಥರ ನೋವು ನೋವಾಗಿತ್ತು ಸರ್. ಇವಾಗ ಅದೇನಿಲ್ಲ, ನಾವು ಮಳಸಿ ಮೌಸು ಇಟ್ಕೊಂಡಿದ್ದು, ಅದು ತುಂಬಾ ಚೆನ್ನಾಗಿತ್ತು ಸರ್. ಅಯ್ಯೋ ಅದು 2 ಎಣ್ಗರೇನೆ ಹಾಕಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಎಲ್ಲ ಅಂದ್ರು ನಿನ್ ಕರೆಕ್ಟ್ ಆಗಿ ರಸ ತಗೊಂಡಿದ್ಯಾ, ನಿನ್ ಕರೆಕ್ಟ್ ಆಗಿ ರಸ ತಗೊಂಡಿದ್ಯಾ ಅಂದ್ರು. ಅದನ್ನ ಯಜಮಾನ್ರು, ಅಯ್ಯೋ 3 ತೋಟ ಎಲ್ಲ ಆಗ್ಬಿಟ್ಟಿದೆ, ನಂಗೆ ಅವ್ರ ಜೋಳ ಎಲ್ಲ ತರಕ್ಕೆಲ್ಲ ಸುಸ್ತ ಆಗ್ಬಿಡ್ತು ಅವ್ರಿಗೆ, ಹುಲ್ಲು ಎಲ್ಲ ತರಕ್ಕೆಲ್ಲವ. ನಮ್ಗೆ ಇನ್ನೇನ್ 3 ತೋಟ ಆಯ್ತಲ್ಲ, ಇನ್ನೇನ್ ಸಾಕು ಮಾಡಿದೀವಲ್ಲ ಅಂತ ಮಾರಿಬಿಟ್ಟ ಸರ್. ಹೊಸ ಕರ ಎಲ್ಲಾನು ಮಾರಿ ಈಗ ಹಾಲು ತಗೊಂಡು ಸುಮ್ಮನಿದೀವಿ ಸರ್. ಊಟದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಂಡ್ರೆ? ಓ ಮಾಡ್ಕೊಂಡಿದೀವಿ ಸರ್, ತುಂಬಾ ಊಟದಲ್ಲಿ ಬದಲಾವಣೆನೆ ನಮ್ದು ಊಟ. ಎಷ್ಟು ಹೊತ್ತು ಊಟ ಮಾಡ್ತಾರೆ ಈಗ? ನಾವು ಬೆಳಿಗ್ಗೆ ಜ್ಯೂಸ್ ಕುಡಿತೀವಿ ಸರ್, ನಿಂಬೆಹಣ್ಣಿನ ಜ್ಯೂಸ್. 8 ಗಂಟೆಲಿ 1 ಲೋಟ ಜೀನಿ ಕುಡಿತೀವಿ. ಇನ್ನ 11 ಗಂಟೆ ಆಗುತ್ತೆ ಸರ್ ನಾವು ತಿಂಡಿ ತಿನ್ನೋದು. ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಂಜೆ 5 ಗಂಟೆಗೆ ನಾವು ಊಟ ಮಾಡೋದು ಸರ್. ಮತ್ತೆ ರಾತ್ರಿ ಊಟ ಮಾಡಲ್ಲ ಸರ್. ಊಟ ಮಾಡೋದಿಲ್ಲ? ಹೊಟ್ಟೆ ಹಸಿದಿಲ್ವಾ? ಇಲ್ಲ ಇಲ್ಲ ಸರ್, ನಮಗೆ ಊಟ ಮಾಡಿದ್ರೆ ನಮಗೆ ನಿದ್ದೆ ಬರಕಲ್ಲ ಸರ್. ಸರಿಯಾದ ಹೊತ್ತೊತ್ತಿ ಊಟ ಮಾಡಬೇಕು, ಇಲ್ಲ ಅಂತಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಹಂಗೆ ಹೆಂಗೆ ಅಂತಾರೆ? ನೀವೇ ಇಲ್ಲೇ ಇದಿರಲ್ಲ, ನಾವು ಮಾಡಿ ಇಟ್ಟಿದ್ದೀನಿ ಅಷ್ಟೇ, ನಾನು ತಿಂಡಿ ತಿಂದೇ ಇಲ್ಲ ಸರ್. ನಮ್ಮ ಮನೆಯವರು ತಿಂದಲ್ಲ, ನಾನು ತಿಂದಲ್ಲ ಸರ್. ನಾವೆಲ್ಲ ತೋಟದಿಂದ ಬರೋದೇ 9:30 ಆಗುತ್ತೆ, ಬಂದು ನಾವು ತಿಂಡಿ ಮಾಡೋದು ಸರ್. ಡೈಲಿ ತೋಟಕ್ಕೆ ಹೋಗ್ಲೇಬೇಕು, ಈಗ ಮಳೆ ಅಂತ ಹೋಗಿರಲ್ಲ ಸರ್. ಒಂದು ಹೆಂಡತಿಸಿಂದ ಎಲ್ಲ ಅಂತಾರೆ, ಅಯ್ಯೋ ತೋಟದಿಂದ ಯಾವಾಗ ಬಂದು ತಿಂಡಿ ಮಾಡ್ತೀಯ ಅಂತಾರೆ. ನಮ್ಗೆ ಅದೇ ರೂಢಿ ಆಗಿಬಿಟ್ಟಿದೆ ಸರ್. ಒಟ್ಟಿಗೆ ನಮ್ಮ ಆಹಾರ ಕ್ರಮ, ಜೀವನ ಶೈಲಿ ಎರಡನ್ನೂ ಬದಲಾವಣೆ ಮಾಡ್ಕೊಂಡ್ರೆ ಆರೋಗ್ಯ ಸುಧಾರಿಸಬಹುದು ಸರ್. ಆದಷ್ಟು ನಾವೇ ಬೆಳ್ಕೋಬೇಕು, ತರಕಾರಿ ಆಗ್ಬೋದು ಇಂಥವೆಲ್ಲ ನಾವೇ ಬೆಳ್ಕೋಬೇಕು, ಉಪಯೋಗಿಸ್ಬೇಕು ಸರ್. ಹಂಗ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಜೀವನ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಯಾವುದೇ ನೋವು ಇಲ್ದಂಗೆ ಕಡಿಮೆ ಆಗುತ್ತೆ ಸರ್. ಒಟ್ಟಾರೆ ತೋಟದಲ್ಲೂ ಕೆಲಸ ಮಾಡ್ಕೊಂಡು ಮನೆಯಲ್ಲೂ ಕೆಲಸ ಮಾಡ್ಕೊಂಡು ಎರಡೇ ಹೊತ್ತು ಊಟ ಮಾಡ್ಕೊಂಡು ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಮೆಜ್ಮರನವ ಚೆನ್ನಾಗಿದ್ವಿ, ನಮ್ಮ ಮಗ ಬರ್ತಾನೆ, ರಾಜ್ಯದಾಗೆಲ್ಲ ಬರ್ತಾನೆ ಸರ್. ನಮ್ಮ ಸೊಸೆನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಐತೆ. ನನ್ನ ಮಗ ಮಾತ್ರ ತುಂಬಾ ಎಲ್ಪ್ ಮಾಡ್ತಾನೆ ಸರ್. ಕೆಲಸ ಅಂದ್ರೆ ಯಾವುದೇ ಒಂದ್ ಕೆಲಸನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾನೆ ಸರ್. ಒಳ್ಳೇದು ಪುಷ್ಪ ಅವರೇ, ಇದುವರೆಗೆ ಈ ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋ ಮೂಲಕ, ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡ್ಕೊಳ್ಳೋ ಮೂಲಕ ಹೆಂಗೆ ಒಂದು ಒಳ್ಳೆ ಆರೋಗ್ಯದಾಯಕವಾದಂತಹ ಬದುಕನ್ನ ಮಾಡ್ಕೋಬಹುದು ಅನ್ನೋಂತ ವಿಚಾರಗಳನ್ನ ವಿವರವಾಗಿ ಇವತ್ತು ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್ ನಿಮಗೆ. ಕೃಷಿ ಕುಟುಂಬದ ಜೀವನ ಶೈಲಿ ಬದಲಾವಣೆ, ಈ ವಿಷಯವಾಗಿ ಹಾಸನ ತಾಲೂಕು ಮಾರಿನಹಳ್ಳಿಯ ರೈತ ಮಹಿಳೆ ಪುಷ್ಪ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇನ್ನು ನಮ್ಮ ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ ಮೂಡಿಬರಲಿದೆ. ಇದರಲ್ಲಿ ತೆಂಗಿನ ತೋಟಗಳ ಸಮರ್ಪಕ ನಿರ್ವಹಣೆ ಕುರಿತು ಹಾಸನದ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಹೆಚ್.ಆರ್. ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ. ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಸ್. ಈಗ ವೇಳೆ 6:20. ಈಗ ಕಾರ್ಯಕ್ರಮ ವಿವರಣೆ. ತೊಳಿ ತೊಳಿ ಕೈ ತೊಳಿ, ಸೋಪು ಹಾಕಿ ಕೈ ತೊಳಿ, ಅಂಗೈ ತೊಳಿ ಮುಂಗೈ ತೊಳಿ, ಎಲ್ಲ ಬೆರಳ ತಿಕ್ಕಿ ತೊಳಿ, ಉಗುರು ಸಂಧಿ ಮರಿಬೇಡಿ, ಬೆರಳ ಸಂಧಿ ನೆನಪಿಡಿ, ರೋಗ ಮುಕ್ತರಾಗಲು 30 ಸೆಕೆಂಡ್ ಕೈ ತೊಳಿ, ತೊಳಿ ತೊಳಿ ಕೈ ತೊಳಿ, ಸೋಪು ಹಾಕಿ ಕೈ ತೊಳಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಬ್ಯಾಂಕ್ ಖಾತೆಯ ಒಟಿಪಿ, ಎಟಿಎಂ ಕಾರ್ಡ್ ಸಂಖ್ಯೆ, ಸಿವಿವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅನಧಿಕೃತ ಅಪ್ಲಿಕೇಶನ್ ಅನ್ನು ಎಂದಿಗೂ ಸ್ಥಾಪಿಸಬೇಡಿ. ಅಥವಾ ನಿಮ್ಮ ಇಮೇಲ್ ಅಥವಾ ಎಸ್ಎಂಎಸ್ ನಲ್ಲಿ ಬಂದಿರುವ ಯಾವುದೇ ಅನುಮಾನಾಸ್ಪದ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಡಿ. ಬ್ಯಾಂಕ್ ಅಧಿಕಾರಿಗಳು ಎಂದಿಗೂ ಕೆವೈಸಿ ಅಥವಾ ಪ್ಯಾನ್ ಕಾರ್ಡ್ ವಿವರಗಳನ್ನು ಕೇಳುವುದಿಲ್ಲ. ಕರೆ ಅಥವಾ ಎಸ್ಎಂಎಸ್ ಮೂಲಕ ಯಾವುದೇ ಅನಧಿಕೃತ ಡಿಜಿಟಲ್ ವಹಿವಾಟಿನ ಬಗ್ಗೆ ಟೋಲ್ ಫ್ರೀ ಸಂಖ್ಯೆ 1800-111-1109 ನಲ್ಲಿ ದೂರು ನೀಡಿ. ಸೈಬರ್ ಕ್ರೈಮ್ .gov.in ನಲ್ಲಿ ಸೈಬರ್ ವಂಚನೆಯನ್ನು ವರದಿ ಮಾಡಿ ಅಥವಾ ಸಹಾಯ ಮಾಡಿ ಸಂಖ್ಯೆ 1930 ಕರೆ ಮಾಡಿ. ಕಸ್ಟಮರ್ ಅವೇರ್ನೆಸ್ ಇನಿಷಿಯೇಟಿವ್ ಬೈ SBI. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರ. ಈ ಪ್ರಸಾರದಲ್ಲಿ ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗೆ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂ ಆಲ್ಗೆ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. 7:00 ಬೆಂಗಳೂರು ಕೇಂದ್ರದಿಂದ ನಿಮ್ಮ ಕನಸಿಗೆ ನಿಮ್ಮದೇ